ಅಂತ ಹಳೆಯ ಸಂಪ್ರದಾಯವನ್ನು ಬಿಟ್ಟು ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳ ಹಾಗೆ ನೋಡಿಕೊಳ್ಳಿ, ಗಂಡು ಮಕ್ಕಳ ಹಾಗೆ ಅವರಿಗೆ ಶಿಕ್ಷಣ ಕೊಡಿ, ಅವಕಾಶ ನಿರ್ಮಾಣ ಮಾಡಿ, ಭ್ರೂಣ ಹತ್ಯೆ ಮಾಡಿ ಯಾವ ಪಾಪವನ್ನು ಕಟ್ಕೊಳ್ಬೇಡಿ, ಹೆಣ್ಣು ಅನ್ನುವಂತ ಭಾವನೆಯಿಂದ ಅದನ್ನು ದೂರ ತಳ್ಳಬೇಡಿ, ಯಾವುದೇ ಕಾರಣಕ್ಕೂ ಅವಳು ಹೊರೆಯಾಗ್ತಾಳೆ ಅನ್ನೋ ಭಾವನೆಯನ್ನು ತೊರೆದು ಬಿಡಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ಮಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಎಂದು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಕೆನರಾ ಬ್ಯಾಂಕ್ ದೇಶಪಾಂಡೆ, ಆರ್ಎಸ್ಇಟಿಐಯ ಕಾರ್ಯಚಟುವಟಿಕೆಗಳು, ಹಳಿಯಾಳದ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಎಸ್ಇಟಿಐ ನಿರ್ದೇಶಕರಾದ ಪ್ರಸನ್ನ ಕುಮಾರ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರೆ, ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಸ್ವ ಉದ್ಯೋಗಿ ಯುವಕ ಯುವತಿಯರಿಗೆ ಒಂದು ಆದರ್ಶಪ್ರಾಯವಾದಂತಹ ಒಂದು ಸಂಸ್ಥೆ. ಹಳಿಯಾಳದಲ್ಲಿ ಇದು ಕಾರ್ಯನಿರ್ವಹಿಸ್ತಾ ಇದೆ. ಈ ಸಂಸ್ಥೆಯ ಹಿನ್ನೆಲೆ ಹಾಗೂ ಏನೇನು ವಿಶೇಷತೆಗಳಿವೆ, ಯಾವ ರೀತಿ ತರಬೇತಿಯನ್ನು ನೀಡಲಾಗ್ತದೆ, ಯಾವ ಯಾವ ಕ್ಷೇತ್ರದಲ್ಲಿ ಸ್ವ ಉದ್ಯೋಗ ತರಬೇತಿಯನ್ನು ನೀಡಲಾಗ್ತದೆ, ಈ ವಿಚಾರವಾಗಿ ಹೆಚ್ಚಿನ ವಿವರವನ್ನು ತಿಳಿಸಿಕೊಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ಪ್ರಸನ್ನ ಕುಮಾರ್ ಅವರಿದ್ದಾರೆ. ನಮಸ್ಕಾರ ಪ್ರಸನ್ನ ಕುಮಾರ್ ಅವರು. ನಮಸ್ತೆ ಸರ್. ನಮಸ್ತೆ. ಹೇಳಿ, ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಬಹುಶಃ ದೇಶಾದ್ಯಂತ ಇಂತಹ ಒಂದು ಸ್ವ ಉದ್ಯೋಗ ಸಂಸ್ಥೆಗಳು ಸಾಕಷ್ಟು ಕೆಲಸ ಮಾಡ್ತಾ ಇದೀವಿ ಅಂತ ಕೇಳಿದ್ವಿ. ಈ ಹಳಿಯಾಳದಲ್ಲಿ ಇರುವಂತಹ ಈ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ, ಇದರ ಸ್ಥಾಪನೆ ಒಂದು ಹಿನ್ನೆಲೆ ಹಾಗೂ ಉದ್ದೇಶ ಏನು, ಆ ಯುವ ಜನರಿಗೆ ಇದು ಯಾವ ರೀತಿ ನೆರವಾಗ್ತಾ ಇದೆ? ಕೇಳುಗರೆಲ್ಲರಿಗೂ ನಮಸ್ಕಾರ ಸರ್. ನಮ್ದು ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಸಂಸ್ಥೆ ಅಂತ ಹೇಳಿ. ಸೊ ಈ ಸಂಸ್ಥೆಯ ಒಂದು ಮುಖ್ಯ ಉದ್ದೇಶ ಏನಂತಂದ್ರೆ, ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಯುವಕರು ಅಥವಾ ಯುವತಿಯರಿಗೆ, ಅವರಿಗೆ ಬಿ ಪಿ ಎಲ್ ಕಾರ್ಡ್ ಹೊಂದಿರತಕ್ಕಂಥ ಯುವತಿಯರಿಗೆ ನಾವು ಇಲ್ಲಿ ಉಚಿತವಾದಂಥ ತರಬೇತಿ ಕಾರ್ಯಕ್ರಮಗಳನ್ನು ನಾವು ನೀಡ್ತಾ ಇದ್ದೀವಿ. ಸೊ ಈ ತರಬೇತಿ ಕಾರ್ಯಕ್ರಮಗಳು ಒಂದು ಸ್ಕಿಲ್ ಬೇಸ್ಡ್ ಅಂದರೆ ಕೌಶಲ್ಯ ಆಧಾರಿತ ತರಬೇತಿ ಕಾರ್ಯಕ್ರಮಗಳನ್ನು ನೀಡುವುದರ ಜೊತೆಗೆ, ಸೊ ಇವತ್ತೆಲ್ಲ ತಮಗೆಲ್ಲ ತಿಳಿದಿರೋ ಹಾಗೆ ಇವತ್ತು ನಮ್ಮ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಸೊ ಆ ನಿರುದ್ಯೋಗ ಸಮಸ್ಯೆಯನ್ನು ನಾವು ಕಡಿಮೆ ಮಾಡಲಿಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಇವತ್ತೊಂದು ಸ್ವಾವಲಂಬಿಗಳಾಗಿ ಅಂದರೆ ಸ್ವಂತ ಉದ್ಯೋಗವನ್ನು ಮಾಡ್ತಕ್ಕಂಥ ಅವಶ್ಯಕತೆ ಬಹಳ ಇದೆ ಸರ್. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಾವು ಇಲ್ಲಿ ಹಳಿಯಾಳದಲ್ಲಿ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿ ಸಂಸ್ಥೆಯನ್ನು ನಾವು ಸ್ಥಾಪಿಸಿದ್ದೇವೆ. ಸೊ ಇದಕ್ಕೆ ಕೆನರಾ ಬ್ಯಾಂಕ್ ಹಾಗೂ VRDM ಟ್ರಸ್ಟ್ನ ಸಹಯೋಗದೊಂದಿಗೆ ನಾವು ಈ ಸಂಸ್ಥೆಯನ್ನು ನಾವು 2004 ನಾವು ಪ್ರಾರಂಭ ಮಾಡಿದ್ದೇವೆ. ಸೊ ನಮ್ಮ ಹಳಿಯಾಳ ಹಾಗೂ ಸುತ್ತಮುತ್ತಲಿನ ಜನ ಯುವಕರಿಗೆ ಯುವತಿಯರಿಗೆ ನಾವು ಕೌಶಲ್ಯ ಆಧಾರಿತ ತರಬೇತಿ ಕಾರ್ಯಕ್ರಮಗಳನ್ನು ನೀಡ್ತಾ ಬಂದು ಅವರಿಗೆ ಸ್ವಂತ ಉದ್ಯೋಗವನ್ನು ಸ್ಟಾರ್ಟ್ ಮಾಡೋ ಒಂದು ನಿಟ್ಟಿನಲ್ಲಿ ನಾವು ಸಂಸ್ಥೆ ಅವರಿಗೆ ಸದಾ ಬೆನ್ನೆಲುಬಾಗಿ ನಿಂತು ಅವರಿಗೆ ನಾವು ಸಪೋರ್ಟ್ ಅನ್ನು ಮಾಡ್ತಾ ಇದ್ದೀವಿ ಸರ್. ಕಳೆದ 19 ವರ್ಷಗಳಿಂದ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ, ತರಬೇತಿಯನ್ನು ನೀಡ್ತಾ ಇದೆ, ಈ ಪ್ರಗತಿಯನ್ನು ನೀವು ಯಾವ ರೀತಿ ಗುರುತಿಸ್ತೀರಿ? ಸರ್, ನಮ್ಮ ತರಬೇತಿಯ ಒಂದು ಅವಧಿಯಲ್ಲಿ, ಸೊ ತರಬೇತಿ ಅವಧಿಯಲ್ಲಿ ನಾವು ಅವರಿಗೆ ಸ್ಕಿಲ್ ತರಬೇತಿಯನ್ನು ಕೊಡೋದರ ಜೊತೆಗೇನೆ ನಾವು ಏನು ಮಾಡ್ತೀವಿ, ಅವರಿಗೆ ಮಾರ್ಕೆಟಿಂಗ್ ಬಗ್ಗೆ ಆಗಿರ್ಬೋದು, ಬ್ಯಾಂಕಿನ ಬಗ್ಗೆ ಆಗಿರ್ಬೋದು, ಅಥವಾ ಅವರಿಗೆ ಉದ್ಯಮಶೀಲತೆ ಬಗ್ಗೆ ಆಗಿರ್ಬೋದು, ಅವರಿಗೆ ಸಾಕಷ್ಟು ಒಂದು ಮಾಹಿತಿಯನ್ನು ನೀಡಿ ನಾವು ಅವರ ತರಬೇತಿಯ ನಂತರ ಹೊರಗಡೆ ಹೋದ ತಕ್ಷಣ ಅವರು ಸ್ವಂತ ಉದ್ಯೋಗವನ್ನು ಸ್ಥಾಪನೆ ಮಾಡಲಿಕ್ಕೆ ನಾವು ಅವರಿಗೆ ಎಲ್ಲ ರೀತಿಯ ಸಹಾಯವನ್ನು ನೀಡ್ತಾ ಇದ್ದೇವೆ. ಅಂದರೆ ನಮ್ಮಲ್ಲಿ ತರಬೇತಿ ಪಡೆದ ನಂತರ ಅವರಿಗೆ ನಾವು ಸುಮಾರು 2 ವರ್ಷಗಳ ಕಾಲ ಅವರಿಗೆ ಫಾಲೋ ಅಪ್ ಅಂತ ಮಾಡ್ತಾ ಇರ್ತೀವಿ. ಸೊ ಅವ್ರಿಗೆ ತರಬೇತಿ ನಂತರ ಅವ್ರು ಉದ್ಯೋಗವನ್ನು ಸ್ಟಾರ್ಟ್ ಮಾಡಿದಾರೆ ಅಲ್ವಾ, ಅಥವಾ ಉದ್ಯೋಗ ಸ್ಟಾರ್ಟ್ ಮಾಡಲಿಕ್ಕೆ ಏನಾದರೂ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಾ ಇದ್ದಾರೆ, ಅಥವಾ ಬ್ಯಾಂಕಿನ ಹಣಕಾಸಿನ ಸಮಸ್ಯೆ ಏನಾದರೂ ಇದೆಯಾ, ಅಥವಾ ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋದ್ರ ಬಗ್ಗೆ ಏನಾದರೂ ಸಮಸ್ಯೆ ಇದೆಯಾ, ಸೊ ಅಂಥದ್ದನ್ನೆಲ್ಲ ನಾವು ಗುರುತಿಸಿ ಅವರಿಗೆ ಸರಿಯಾದ ಒಂದು ಮಾರ್ಗದರ್ಶನವನ್ನು ಮಾಡಿ ಸಾಕಷ್ಟು ಒಂದು ಗೌರ್ಮೆಂಟಿನ ಒಂದು ಸವಲತ್ತುಗಳಿದೆ, ಪಿ ಎಂ ಜಿ ಪಿ ಸ್ಕೀಮ್ ಇರ್ಬೋದು ಅಥವಾ ಬೇರೆ ಇನ್ನಿತರ ಯಾವುದೇ ಸ್ಕೀಮ್ಗಳಿರ್ಬೋದು, ಸೊ ಆ ಎಲ್ಲ ಒಂದು ಸ್ಕೀಮ್ಗಳ ಬಗ್ಗೆ ಅವರಿಗೆ ಮಾಹಿತಿಯನ್ನು ನೀಡಿ ಅಪ್ಲಿಕೇಶನ್ ಕೂಡ ನಾವು ನಮ್ಮ ಸಂಸ್ಥೆಗೆ ಕ್ಯಾಂಡಿಡೇಟ್ಗಳನ್ನು ಕರೆಸಿ ನಮ್ಮ ಸಂಸ್ಥೆ ಮೂಲಕನೇ ಅವರಿಗೆ ಅಪ್ಲಿಕೇಶನ್ ಹಾಕಿಸಿ ನಾವು ಎಲ್ಲ ರೀತಿಯ ಒಂದು ಸಹಾಯವನ್ನು ನಾವು ಸಪೋರ್ಟನ್ನು ನಾವು ನೀಡ್ತಾ ಬಂದಿದ್ದೀವಿ ಸರ್. ಈಗ ಕಳೆದ 18-19 ವರ್ಷದಿಂದ ಸಂಸ್ಥೆಗೆ ಒಂದು ತರಬೇತಿಯನ್ನು ನೀಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಿದೆ, ಯಾವ ರೀತಿ ಪ್ರಗತಿ ಆಗಿದೆ, ಎಷ್ಟು ಜನರಿಗೆ ತರಬೇತಿಯನ್ನು ಪಡ್ಕೊಂಡ್ರು, ಎಷ್ಟರ ಮಟ್ಟಿಗೆ ಅದು ಕಾರ್ಯಾನುಷ್ಠಾನ ಆಗಿದೆ ಅಂತ? ಸರ್, ಇಲ್ಲಿ ಸಂಸ್ಥೆ ಪ್ರಾರಂಭ ಆದಾಗಿಂದ ಇಲ್ಲಿವರೆಗೂ ಸುಮಾರು 22,000 ಹೆಚ್ಚಿನ ಯುವಕರಿಗೆ ನಾವು ತರಬೇತಿಯನ್ನು ನೀಡಿ ಬಂದಿದ್ದೇವೆ. ಸೊ ಅದರಲ್ಲಿ ತರಬೇತಿ ಪಡೆದ ಸುಮಾರು 75% ಜನ ಏನಪ್ಪ ಇವತ್ತು ಸ್ವಂತ ಉದ್ಯೋಗವನ್ನು ಸ್ಟಾರ್ಟ್ ಮಾಡಿದ್ದಾರೆ ಸರ್. 17,000 ಮೇಲೆ? ಹೌದು ಸರ್, ಅಷ್ಟಕ್ಕಿಂತ ಹೆಚ್ಚಿನ ಮಾಡ್ತಾ ಇದ್ದೇವೆ. ಸೊ ನಮಗೆ ಹೋದ ವರ್ಷದ 2021-22 ಸಾಲಿನಲ್ಲಿ ಸರ್ ನಮ್ಮ ಒಂದು ಪ್ರಗತಿಯನ್ನು ನೋಡ್ಕೊಂಡ್ಬಿಟ್ಟು ನಮಗೆ ರಾಜ್ಯ ಸರ್ಕಾರ ಅಂದರೆ ರಾಜ್ಯ ಮಟ್ಟದಲ್ಲಿ, ಸೊ ರಾಜ್ಯ ಮಟ್ಟದ ಒಂದು ಎವ್ಯಾಲ್ಯೂಯೇಷನ್ ಮಾಡಿದಾಗ ನಮಗೆ 3 ಅವಾರ್ಡ್ಗಳು ಕೂಡ ಬಂದಿದ್ದೇವೆ. ಸೊ ಹೋದ ವರ್ಷ ಕಳೆದ ವರ್ಷದಲ್ಲಿ ನಾವು ನಂಬರ್ ಆಫ್ ಟ್ರೈನಿಂಗ್ ಕ್ಯಾಂಡಿಡೇಟ್ಸ್ ಟ್ರೈನಿಂಗ್ ಮಾಡೋದ್ರಲ್ಲಿ ನಾವು ರಾಜ್ಯಕ್ಕೆ ಮೊದಲು ಇದ್ವಿ. ಅದೇ ರೀತಿ ಸೆಟಲ್ಮೆಂಟಲ್ಲಿ, ಸೊ ನೀವು ಹೇಗೆ ಹೇಳಿದಾಗ ಟ್ರೈನಿಂಗ್ ಆದ ತಕ್ಷಣ ಅವ್ರು ಸೆಟಲ್ಮೆಂಟ್ ಆಗ್ತಾರೆ ಅನ್ನೋದನ್ನು ಒಂದು ಆ ಒಂದು ಕೆಟಗರಿಯಲ್ಲಿ ಕೂಡ ನಾವು ರಾಜ್ಯಕ್ಕೆ ಪ್ರಥಮ ಬಹುಮಾನವನ್ನು ಕೂಡ ಪಡೆದಿದ್ದೀವಿ. ಅದೇ ರೀತಿ ಕ್ರೆಡಿಟ್ ಲಿಂಕೇಜ್, ಬ್ಯಾಂಕಿನ ಒಂದು ಕ್ರೆಡಿಟ್ ಲಿಂಕೇಜ್ ಮಾಡೋ ಇದರಲ್ಲಿ ಕೂಡ ನಾವು ರಾಜ್ಯಕ್ಕೆ 3rd ಪಡೆದುಕೊಂಡಿದ್ದೀವಿ. ಸೊ ಹಾಗೆ ಒಟ್ಟಾರೆಯಾಗಿ ನಾವು ನಮ್ಮ ಒಂದು ಪ್ರಗತಿ ಒಂದು ಚೆನ್ನಾಗಿ ಒಂದು ಆಗ್ತಾ ಇದೆ ಅಂತೇಳಿ ನಾವು ಈ ಒಂದು ಆಧಾರದ ಮೇಲೆ ಹೇಳ್ಬೋದು ಸರ್. ಈಗ ಯಾವ ಯಾವ ಕ್ಷೇತ್ರದಲ್ಲಿ ತರಬೇತಿಯನ್ನು ನೀಡಲಾಗ್ತದೆ ಮತ್ತು ಅವಧಿ ಎಷ್ಟು ಸಮಯದ್ದು? ಸರ್, ಇಲ್ಲಿ ನಮ್ಮ ತರಬೇತಿ ಅವಧಿ ಅಂತ ಹೇಳಿದ್ರೆ ನಾವು ಇಲ್ಲಿ 6 ಒಂದು ಜನರಲ್ EDP ಅಂದ್ರೆ ಉದ್ಯಮಶೀಲತಾ ಶಿಬಿರ ಇಂದ 6 ಇಟ್ಕೊಂಡ್ಬಿಟ್ಟು 45 ಕಂಪ್ಯೂಟರ್ ಹಾರ್ಡ್ವೇರ್ ಅಥವಾ DTP ಅಂತ ಹೇಳ್ತೀವಿ ಅವೆಲ್ಲ 45 ಟ್ರೈನಿಂಗ್ ಪ್ರೋಗ್ರಾಮ್ ಇರ್ತದೆ. ಸೊ ಅಷ್ಟರವರೆಗೂ ನಾವು ಇಲ್ಲಿ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಸೊ ಅದೇ ರೀತಿಯಾಗಿ ನಮಗೆ 10 ತರಬೇತಿ ಕಾರ್ಯಕ್ರಮಗಳು ಇದ್ದಾವೆ, 13, 30 ತರಬೇತಿ ಕಾರ್ಯಕ್ರಮಗಳು ಇದ್ದಾವೆ. ನಿಮಗೆ ಇನ್ನೂ ಹೇಳಬೇಕಂತಂದ್ರೆ ಹೆಚ್ಚಾಗಿ ಕೃಷಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು 10 ಕೋಳಿ ಸಾಕಾಣಿಕೆ ಆಗಿರ್ಬೋದು, ಕುರಿ ಸಾಕಾಣಿಕೆ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಅವೆಲ್ಲ 10 ಕಾರ್ಯಕ್ರಮ. ಸೊ ಅದರಲ್ಲಿ ಒಂದು ಕೃಷಿ ಉದ್ಯಮಿ ಅಂತ ಒಂದು ತರಬೇತಿ ಕಾರ್ಯಕ್ರಮ ಇದೆ. ಸೊ ಇದು 13 ಸೊ ಇದರಲ್ಲಿ ಒಟ್ಟಾರಾಗಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಬಗ್ಗೆ ನಾವು ಇಲ್ಲಿ ಇದರಲ್ಲಿ ಮಾಹಿತಿಯನ್ನು ಕೊಡ್ತೀವಿ. ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಹೈನುಗಾರಿಕೆ ಪ್ಲಸ್ ಅದಕ್ಕೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋದ್ರ ಬಗ್ಗೆ, ಸೊ ಇನ್ನಿತರ ವಿಷಯಗಳನ್ನು ಒಟ್ಟಾರೆಯಾಗಿ ನಾವು ಕೃಷಿ ಉದ್ಯಮಿಯಲ್ಲಿ ನಾವು ಅವರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಮಹಿಳೆಯರಿಗೆ ಒಂದು 30 ಒಂದು ಟೈಲರಿಂಗ್ ತರಬೇತಿ ಇದೆ, ಹಾಗೆ 30 ಒಂದು ಬ್ಯೂಟಿ ಪಾರ್ಲರ್ ತರಬೇತಿ ಇದೆ, ಹಾಗೆ ಮಹಿಳೆಯರಿಗೂ ಸಹ 10 ಒಂದು ಫಾಸ್ಟ್ ಫುಡ್ ತರಬೇತಿಯನ್ನು ಮಾಡ್ತಾ ಇದ್ದೇವೆ. ಸೊ ಇವೆಲ್ಲ ಮಹಿಳೆಯರನ್ನ ನಾವು ಗುರಿಯಾಗಿಸಿಕೊಂಡು ಮಾಡ್ತಕ್ಕಂಥ ತರಬೇತಿ ಕಾರ್ಯಕ್ರಮಗಳು. ಹಾಗೆಯೇ ಯುವಕರಿಗೆ, ಸೊ ಯುವಕರಿಗೋಸ್ಕರ ನಾವು ಇವತ್ತು ಮೊಬೈಲ್ ರಿಪೇರ್ ಆ್ಯಂಡ್ ಸರ್ವಿಸಿಂಗ್ ಕಾರ್ಯಕ್ರಮ ಇದೆ, ಅದು ಕೂಡ 30 ಒಂದು ಕಾರ್ಯಕ್ರಮ ಇದೆ. ಹಾಗೆ ಮೋಟರ್ ರಿವೈಂಡಿಂಗ್, ಸೊ ಮೋಟ್ರು ಹಳ್ಳಿಯಲ್ಲಿ ಕೆಟ್ಟು ಹೋದಾಗ ಯಾವ ಥರ ಏನು ಮಾಡ್ಬೇಕು ಅನ್ನೋದು 30 ಕಾರ್ಯಕ್ರಮ ಇದೆ. ಹಾಗೆ ಬೈಕ್ ರಿಪೇರಿ, ಅದು ಕೂಡ 30 ಕಾರ್ಯಕ್ರಮ ಇದೆ. TV ರಿಪೇರಿ, ಅದು ಕೂಡ 30 ಕಾರ್ಯಕ್ರಮ ಇದೆ. ಸೊ ಹೀಗೆ ಸುಮಾರಷ್ಟು ನಮ್ಮಲ್ಲಿ ಕಾರ್ಯಕ್ರಮಗಳು ಇದ್ದಾವೆ ಸರ್. ಅದು ಯಾವ ಅವರು ಕ್ಯಾಂಡಿಡೇಟ್ಗಳು ನಮಗೆ ಬೇಕಂತಾರೆ ಅದನ್ನ ನಾವು ನಮ್ಮಲ್ಲಿ ಹೆಸರು ನೋಂದಾಯಿಸಿದಾಗ ನಾವು ಅವರಿಗೆ ಕಾಲ್ ಮಾಡಿ ನಾವು ಅವರಿಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಈಗ ತರಬೇತಿಗಾಗಿ ಈ ಫಲಾನುಭವಿಗಳ ಒಂದು ಆಯ್ಕೆಯ ಪ್ರಕ್ರಿಯೆ ಹೇಗೆ ನಡೀತದೆ ಮತ್ತು ಕನಿಷ್ಠ ಒಂದು ವಿದ್ಯಾರ್ಹತೆ ಅಂದ್ರೆ ಏನಿರಬೇಕು ಅವರಿಗೆ? ಸರ್, ಫಲಾನುಭವಿಗಳ ಆಯ್ಕೆ ಅಂತಂದ್ರೆ ಮೊದಲನೇದಾಗಿ ನಾವು ಪ್ರತಿ ವರ್ಷ ಒಂದು ಏಪ್ರಿಲ್ ನಮ್ಮದು ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೆ ನಾವು ಒಂದು ಆನ್ಯುವಲ್ ಆಕ್ಷನ್ ಪ್ಲಾನ್ ಅಂತ ಒಂದು ಪ್ರಿಪೇರ್ ಮಾಡ್ತೇವೆ ಸರ್. ಅಂದರೆ ಮುಂದಿನ ವರ್ಷದಲ್ಲಿ ಏನೇನು ತರಬೇತಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಶೆಡ್ಯೂಲ್ ಎಲ್ಲ ಪ್ರಿಪೇರ್ ಮಾಡಿ, ಸೊ ಆ ಶೆಡ್ಯೂಲನ್ನು ನಾವು ಪೇಪರ್ ಅಡ್ವರ್ಟೈಸ್ಮೆಂಟಲ್ಲಿ ಕೊಡ್ತಾ ಇರ್ತೀವಿ. ಹಾಗೆ ಈಗ ಆನ್ಲೈನ್ನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ಪಲ್ಲಿ ಆಗಿರ್ಬೋದು, ಸೊ ಇದರೆಲ್ಲ ಕೂಡ ನಾವು ಒಂದು ಮಾಹಿತಿಯನ್ನು ನಾವು ಜನರಿಗೆ ತಿಳಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾವು ಹಳ್ಳಿಗಳಲ್ಲಿ ಕೂಡ ಹೋಗ್ಬಿಟ್ಟು ಅವೇರ್ನೆಸ್ ಪ್ರೋಗ್ರಾಮ್ಸ್ಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಸೊ ಹಳ್ಳಿಯಲ್ಲಿ ಜನರನ್ನೆಲ್ಲ ಕರೆದ್ಬಿಟ್ಟು ಸೇರಿಸಿ ಈ ಥರ ತರಬೇತಿ ಕಾರ್ಯಕ್ರಮಗಳಿದ್ದಾವೆ, ನೀವು ಬಂದು ಭಾಗವಹಿಸಿ ಅಂತೇಳಿ ನಾವೆಲ್ಲ ಅವರಿಗೆಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಸೊ ಈಗ ಕೊಟ್ಟಾಗವರಾಗಿ ಅಪ್ಲಿಕೇಶನ್ಗಳು ನಮಗೆ ಬರ್ತಾ ಇರ್ತವೆ. ಸೊ ಬಂದಂಥ ಅಪ್ಲಿಕೇಶನ್ಗಳನ್ನು ನಾವು ಸ್ಕ್ರೂಟಿನಿ ಮಾಡಿ, ಸೊ ಅವ್ರದ್ದು ಅಂದರೆ ಕೆಲವೊಂದು ಕಂಡೀಷನ್ಸ್ಗಳಿದೆ, ಅಂದರೆ ಇದು ನಮ್ಮಲ್ಲಿ ತರಬೇತಿಗೆ ಜಾಯ್ನ್ ಆಗಬೇಕು ಅಂತಂದರೆ ಅವರ ವಯಸ್ಸು 18-45 ಒಳಗಡೆ ಇರಬೇಕು. ಹಾಗೆ ಮುಖ್ಯವಾಗಿ ಏನಂದ್ರೆ ಸ್ವಂತ ಉದ್ಯೋಗ ಮಾಡ್ತಕ್ಕಂಥ ಒಂದು ಆಸಕ್ತಿ ಇರಬೇಕು ಸರ್ ಅವರ ಹತ್ರ. ಅದೇ ರೀತಿಯಾಗಿ ನಮ್ದು ರೆಸಿಡೆನ್ಶಿಯಲ್ ಇರೋದ್ರಿಂದ ಅವರು ನಮ್ಮಲ್ಲಿನೇ ಇರಬೇಕಾಗ್ತದೆ. ವಸತಿ ಸಹಿತ ಇದು ನಮ್ದು ತರಬೇತಿ ಕಾರ್ಯಕ್ರಮ ಇರಬೇಕಾದ್ರೆ ನಮ್ಮಲ್ಲಿ ಹಾಸ್ಟೆಲ್ ವ್ಯವಸ್ಥೆನೂ ಕೂಡ ಇಲ್ಲೇ ಇರಬೇಕಾಗುತ್ತದೆ. ನೆಕ್ಸ್ಟ್ ಏನಂತಂದ್ರೆ ಅವರಿಗೆ ಕನ್ನಡ ಅಟ್ಲೀಸ್ಟ್ ಓದಲಿಕ್ಕೆ ಬರಲಿಕ್ಕೆ ಬಂದರೆ ಸಾಕು ಸರ್, ಇಷ್ಟೇ ಕ್ವಾಲಿಫಿಕೇಶನ್ ಅಂತ ಇದರಲ್ಲಿ ಏನಿಲ್ಲ, ಕನ್ನಡ ಓದಲಿಕ್ಕೆ ಬರಲಿಕ್ಕೆ ಬಂದರೆ ಸಾಕು. ಹಾಗೆ ತರಬೇತಿ ಅವಧಿಯಲ್ಲಿ ಯಾವುದೇ ರೀತಿಯ ರಜೆಗಳು ಕೂಡ ಇರುವುದಿಲ್ಲ. ಸೊ ಹೀಗಾಗಿ ಅದು ಕಂಟಿನ್ಯೂಸ್ ಆಗಿ 30 ದಿವಸ ಅವರು ಇಲ್ಲೇ ಇರಬೇಕಾಗುತ್ತೆ. ಸೊ ಇದೆಲ್ಲ ಆಧಾರವ ಇಟ್ಕೊಂಡು ಪ್ಲಸ್ ಆದ್ಮೇಲೆ ಅಪ್ಲಿಕೇಶನ್ ಬಂದಂತ ಅಪ್ಲಿಕೇಶನ್ ಸ್ಕ್ರೂಟಿನಿ ಮಾಡಿ ಅವ್ರಿಗೆ ಇಂಟರ್ವ್ಯೂ ಕೂಡ ನಾವು ಮಾಡ್ತೀವಿ ಸರ್. ಅವ್ರಿಗೆಲ್ಲ ನಮ್ಮ ಇಲ್ಲಿಗೆ ಹಳೆಯಾಳಿಕೆ ಬರ್ಲಿಕ್ಕೆ ಇಂಟರ್ವ್ಯೂ ಮಾಡಿ ಅಂದ್ರೆ ಆ ಕ್ಯಾಂಡಿಡೇಟ್ ಆ ಟ್ರೈನಿಂಗಿಗೆ ಸೂಟ್ ಆಗ್ತಾರೋ ಇಲ್ವಾ, ಅವರಿಗೆ ಆ ಟ್ರೈನಿಂಗ್ ಮಾಡಿದ್ರೆ ಮುಂದೆ ಎಷ್ಟು ಸಿಗುತ್ತೆ ಅನ್ನೋದನ್ನ ನಾವೆಲ್ಲ ಇಂಟರ್ವ್ಯೂ ಮೂಲಕ ನಾವೆಲ್ಲ ಪರೀಕ್ಷೆ ಮಾಡಿ ಅವರಿಗೆ ನಾವು ಕ್ಯಾಂಡಿಡೇಟ್ ಅನ್ನು ಸೆಲೆಕ್ಷನ್ ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ತರಬೇತಿ ಅಂದ ತಕ್ಷಣ ಬರೀ ಪಠ್ಯಕ್ರಮಗಳು ಮಾತ್ರ ಇರುವುದಿಲ್ಲ, ಅಲ್ಲಿ ಪ್ರಾಕ್ಟಿಕಲ್ ಕೂಡ ಇರ್ತದೆ, ಜೊತೆಗೆ ಒಂದು ಉದ್ಯಮಶೀಲತಾ ತರಬೇತಿಯು ಕೂಡ ಆಗಿರ್ತದೆ ಅಂತ ಹೇಳಿ, ಅವ್ರ ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಕಾರ್ಯಕ್ರಮಗಳಿವೆ? ಸರ್, ನಾನು ಆಗಲೇ ಹೇಳಿದಾಗೆ ನಮ್ಮ ಒಂದು ತರಬೇತಿಯ ವೈಶಿಷ್ಟ್ಯತೆ ಏನಂತಂದ್ರೆ ಇಲ್ಲಿ ನಾವು 70% ಪ್ರಾಕ್ಟಿಕಲ್, 30% ಥಿಯರಿ ಅಂತ ನಾವು ಹೇಳ್ತೀವಿ. ಅಂದ್ರೆ ಪ್ರಾಕ್ಟಿಕಲ್ಗೆ ನಾವು ಹೆಚ್ಚು ಒತ್ತು ಕೊಟ್ಟು ನಾವು ಇಲ್ಲಿ ತರಬೇತಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಅಂದ್ರೆ ಅಟ್ಲೀಸ್ಟ್ ಒಂದು ತಿಂಗಳಲ್ಲಿ ಒಂದು ಯಾವುದೇ ಒಂದು ಸಬ್ಜೆಕ್ಟ್ ಬಗ್ಗೆ ಆಗಲಿ ಹೆಚ್ಚಿನ ನಾಲೆಜ್ ಅನ್ನು ಪಡೀಲಿಕ್ಕೆ ಅನುಕೂಲ ಆಗ್ತದೆ. ಆ ಒಂದು ದೃಷ್ಟಿಯಿಂದ ಹೆಚ್ಚಿನ ಪ್ರಾಕ್ಟಿಕಲ್ಗೆ ನಾವು ಒತ್ತು ಕೊಟ್ಟು ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಸರ್. ಅದೇ ರೀತಿಯಾಗಿ ತರಬೇತಿ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಾವು ಉದ್ಯಮಶೀಲತೆಗೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿಷಯಗಳನ್ನು ನಾವು ಇಲ್ಲಿ ಸಾಕಷ್ಟು ನಮ್ಮಲ್ಲಿ ಬಿಹೇವಿಯರಲ್ ಗೇಮ್ಸ್ ಅಂತ ಹೇಳ್ತೀವಿ, ಒಂದು ಆಟಗಳನ್ನು ಆಡಿಸೋದ್ರ ಮೂಲಕ ಅವರಿಗೆ ನಾವು ಒಂದು ವ್ಯಕ್ತಿತ್ವ ಒಂದು ವಿಕಸನಕ್ಕೆ ಏನು ಅವರಿಗೆ ಒಂದು ವಿಷಯಗಳು ಬೇಕಾಗ್ತೋ ಅದನ್ನೆಲ್ಲವನ್ನು ನಾವು ಇಲ್ಲಿ ತಿಳಿಸ್ಕೊಡ್ತೀವಿ. ಹಾಗೇ ರೀತಿಯಾಗಿ ತರಬೇತಿ ಅವಧಿಯಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಸೊ ಸಮಯದ ಸರಿಯಾದ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದಾಗಿರ್ಬೋದು, ಮಾರ್ಕೆಟ್ ಸರ್ವೆ ಆಗಿರ್ಬೋದು, ಸೊ ಹೀಗೆ ಇನ್ನೂ ಸಾಕಷ್ಟು ಅವರಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತ ಸಾಕಷ್ಟು ವಿಷಯಗಳನ್ನು ಮಾಹಿತಿಗಳನ್ನು ನಾವು ತರಬೇತಿಯಲ್ಲಿ ಅವರಿಗೆ ನೀಡಿ ಒಟ್ಟಾರೆಯಾಗಿ ತರಬೇತಿ ಮುಗಿಸಿ ಹೋದ ನಂತರ ಬಸಿಸಿ ಉದ್ಯಮಿಯಾಗಿ ಬೆಳೀಲಿಕ್ಕೆ ಏನೇನು ಅವರಿಗೆ ಕ್ವಾಲಿಟೀಸ್ ಇರಬೇಕಾಗ್ತದೆ ಅದನ್ನೆಲ್ಲವನ್ನೂ ಕೂಡ ನಾವು ಇಲ್ಲಿ ನಾವು ಸಂಸ್ಥೆಯ ಮೂಲಕ ಅವರಿಗೆ ನೀಡ್ತಾ ಇದ್ದೀವಿ ಸರ್. ಆಮೇಲೆ ಹೇಳಿದ್ರೆ ಈಗ ತರಬೇತಿ ಪಡ್ಕೊಂಡ ನಂತರ ಅವರು ಸ್ವಉದ್ಯೋಗವನ್ನು ಕೈಗೊಳ್ಳುವುದಕ್ಕೆ ಪೂರಕವಾಗಿ ಒಂದು ಯೋಜನಾ ವರದಿ ಬೇಕಾಗ್ತದೆ, ಆಮೇಲೆ ಬ್ಯಾಂಕಿನಿಂದ ಒಂದು ಲೋನ್ ಅನ್ನು ಪಡಿಬೇಕಾಗ್ತದೆ ಅಂತ ಹೇಳಿ, ಇದಕ್ಕೆ ಯಾವ ರೀತಿ ಒಂದು ತರಬೇತಿಯ ಅವಶ್ಯಕತೆ ಇರುತ್ತದೆ? ಸರ್, ಅವರಿಗೆ ತರಬೇತಿಯ ಒಂದು ಕೊನೆಯ ದಿವಸಗಳಿದೆ, ಸೊ ಇನ್ನೂ ತರಬೇತಿ 2-3 ದಿವಸ ಇದೆ, ಕಂಪ್ಲೀಟ್ ಮುಗಿತದೆ ಅನ್ನೋ ಒಂದು ಇದರಲ್ಲಿ ನಾವು ಅವರಿಗೆ ಒಂದು ನಮ್ಮ ಕ್ಲಾಸ್ ರೂಮಲ್ಲಿ ಅವರಿಗೆ ಒಂದು ಮಾಡೆಲ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ಕೂಡ ನಾವು ಮಾಡಿಸ್ತಾ ಇದ್ದೀವಿ ಸರ್. ಸೊ ಆ ತರಬೇತಿಗೆ ಸಂಬಂಧಪಟ್ಟಂಗೆ ಹೈನುಗಾರಿಕೆ ಇರ್ಬೋದು ಅಥವಾ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಇರ್ಬೋದು ಅಥವಾ ಮೊಬೈಲ್ ಶಾಪ್ ಇರ್ಬೋದು, ಸೊ ಅನ್ನೋದ್ರ ಬಗ್ಗೆ ಅವರಿಗೆ ಒಂದು ಶಾಪ್ ಅನ್ನು ಹಾಕ್ಲಿಕ್ಕೆ ಅವರಿಗೆ ಅಂದಾಜು ಎಷ್ಟು ಅಮೌಂಟ್ ಬೇಕಾಗ್ಬೋದು, ಎಷ್ಟು ಅಮೌಂಟಿಂದ ಅವರು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಅವರಿಗೆ ಹೇಳ್ತೀವಿ. ಪ್ಲಸ್ ಬ್ಯಾಂಕಿನ ಬಡ್ಡಿ ದರಗಳ ಬಗ್ಗೆ ಆಗಿರ್ಬೋದು, ಯಾವ ತರ ರೀಪೇಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಹಾಗೆಲ್ಲ ಸಿಬಿಲ್ ಸ್ಕೋರ್ ಅಂದ್ರೇನು, ಸಿಬಿಲ್ ರಿಪೋರ್ಟ್ ಬಗ್ಗೆ ಆಗಿರ್ಬೋದು, ಸೊ ಎಲ್ಲ ರೀತಿಯ ಮಾಹಿತಿಯನ್ನು ನಾವು ಅವರಿಗೆ ಮಾಡೆಲ್ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ತರ ಅವ್ರಿಗೆ ನಾವು ಇಲ್ಲಿ ಮಾಡಿ ಕಳಿಸಿರ್ತೀವಿ ಸರ್ ನಾವು. ಸೊ ಅದರ ಪ್ರಕಾರ ಅವ್ರು ನೆಕ್ಸ್ಟ್ ಅವ್ರು ಬ್ಯಾಂಕಿಗೆ ಲೋನಿಗೆ ಹಾಕ್ಬೇಕಾದ್ರೆ ಅದನ್ನ ಒಂದು ಮಾಡೆಲ್ ಆಗಿ ಬೇಸ್ ಆಗಿ ಇಟ್ಕೊಂಡ್ಬಿಟ್ಟು ಅವರು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ಮಾಡಿ ಬ್ಯಾಂಕಿಗೆ ಸಬ್ಮಿಟ್ ಮಾಡಬಹುದು. ಈಗ ಒಂದ್ ಸಾರಿ ತರಬೇತಿ 20-30 ದಿವಸದ ಒಂದು ತರಬೇತಿ ನಂತರ ಫಾಲೋ ಅಪ್ ಮಾಡ್ತೀರಿ ಅಂತ ಹೇಳಿದ್ರಿ, ಇದರ ವ್ಯವಸ್ಥೆ ಹೇಗೆ ಮತ್ತು ಅವ್ರು ಏನೇನು ಮಾಡಬೇಕಾಗ್ತದೆ? ಸರ್, ಇದು ತರಬೇತಿಯ ನಂತರ ಏನಪ್ಪಾ ಅಂದ್ರೆ ಪ್ರತಿ ಕ್ವಾರ್ಟರ್ 3 ತಿಂಗಳಿಗೆ ಒಂದ್ಸಲ ನಾವು ಅವ್ರನ್ನ ವಿಸಿಟ್ ಮಾಡ್ತಾ ಇರ್ತೀವಿ. ಸೊ 3 ತಿಂಗಳ ಅವಧಿ ಅವ್ರು ಎಲ್ಲಿ ಇರ್ತಾರೋ ಅಲ್ಲಿಗೆ ಹೋಗ್ಬಿಟ್ಟು ನಾವು ಅವ್ರನ್ನ ನಾವು ಭೇಟಿಯಾಗಿ, ಸೊ ಅವರು ಉದ್ಯೋಗ ಮಾಡ್ತಾ ಇದ್ದಾರೋ ಇಲ್ಲವ ಅಥವಾ ಉದ್ಯೋಗದ ಏನೋ ಸಮಸ್ಯೆಗಳು ಇದಾವೋ ಇಲ್ಲ ಅದನ್ನೆಲ್ಲ ನಾವು ಅವ್ರಿಗೆ ಅರ್ಥಬಿಟ್ಟು ಅವರಿಗೆ ಸರಿಯಾದಂತ ಮಾರ್ಗದರ್ಶನ ಮಾಡೋದ್ರ ಮೂಲಕ, ಸೊ ಆ ಸಮಯದಲ್ಲಿ ಅವ್ರಿಗೆ ಏನೋ ಬ್ಯಾಂಕಿನ ಲೋನ್ ಅವಶ್ಯಕತೆ ಇದ್ರೆ ನಾವು ಬ್ಯಾಂಕ್ ಮ್ಯಾನೇಜರ್ಗಳನ್ನು ನಾವು ಭೇಟಿಯಾಗಿ ಮ್ಯಾನೇಜರ್ಗೂ ಕೂಡ ನಾವು ಕನ್ವಿನ್ಸ್ ಮಾಡಿ, ಸೊ ಅವ್ರಿಗೆ ನಾವು ಎಲ್ಲ ರೀತಿಯ ಒಂದು ಸಪೋರ್ಟ್ ಅನ್ನು ನಾವು ಅವ್ರಿಗೆ ಕೊಡ್ತಾ ಇದೀವಿ ಸರ್. ಈಗ ಎಷ್ಟು ಸರಿ ಏನಾಗ್ತದೆ, ಪ್ರಾರಂಭ ಶೂರತ್ವ ಅಂತ ಹೇಳ್ತೀವಿ, ಒಂದು ತರಬೇತಿಯನ್ನು ಪಡಿಬೇಕು ಅನ್ನುವಂಥ ಒಂದು ಉತ್ಸಾಹ ಇರ್ತದೆ, ಆಮೇಲೆ ಸ್ವ ಉದ್ಯೋಗ ಮಾಡುವಂತಹ ಒಂದು ಹಿಂಜರಿತ ಇರ್ತದೆ, ಯಾಕೋ ಅದು ಯಶಸ್ವಿ ಆಗುವುದಿಲ್ಲ ಅನ್ನುವಂಥ ಒಂದು ಭಯ ಇರಬಹುದು, ಅಂತಹ ಕೇಸ್ಗಳಿವೆಯೇ? ಕೆಲವೊಂದು ಕೇಸ್ಗಳಲ್ಲಿ ನಾವು ನೋಡ್ತಾ ಇದೀವಿ ಸರ್, ಬಟ್ ಅಂಥವ್ರನ್ನು ಕೂಡ ನಾವು ಫಾಲೋ ಅಪ್ ಮಾಡಿ ಅವರಿಗೆ ಒಂದು ಧೈರ್ಯ ತುಂಬಿ ಅವರಲ್ಲಿ ಕಾನ್ಫಿಡೆನ್ಸ್ ಅನ್ನು ತುಂಬಿ ಏನೇ ಸಮಸ್ಯೆಗಳಿದ್ರು ಕೂಡ ಅವರಿಗೆ ಸರಿಯಾದ ಮಾರ್ಗದರ್ಶನ ಮಾಡಿ ಅವರು ಕೂಡ ಸ್ವಂತ ಉದ್ಯೋಗ ಮಾಡುವಲ್ಲಿ ನಾವು ಸಂಸ್ಥೆಯ ನಾವು ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಬಹುದು ಸರ್. ಈಗ ಸ್ವ ಉದ್ಯೋಗದಲ್ಲಿ ಎದುರಿಸುವಂತಹದ್ದು ಪ್ರಮುಖ ಸಮಸ್ಯೆ ಅಥವಾ ಸವಾಲು ಅಂತಂದ್ರೆ ಬಹುಶಃ ಈ ಕಾಂಪಿಟೇಷನ್ ಅಥವಾ ಸ್ಪರ್ಧಾತ್ಮಕ ಯುಗ ಅಂತ ಹೇಳುವಂತಹದ್ದು, ಇದನ್ನ ನಿಭಾಯಿಸುವುದು ಹೇಗೆ ಅಂತ ಓಕೆ ಸರ್, ಈಗ ಪ್ರತಿಯೊಂದು ಕಾಂಪಿಟೇಷನ್ ಅಂತಕ್ಕಂಥದ್ದು ಪ್ರತಿಯೊಂದು ಫೀಲ್ಡ್ ಅಲ್ಲೂ ಇದೆ. ನಾವು ಸರ್ಕಾರಿ ನೌಕರಿ ತಗೋಬೇಕಂದ್ರೂ ಕೂಡ ಒಂದು ಕಾಂಪಿಟೇಷನ್ ಇದೆ, ಹಾಗೆ ಏನೋ ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೂ ಕೂಡ ಅಲ್ಲಿ ಕಾಂಪಿಟೇಷನ್ ಇದೆ. ಸೊ ಈ ಕಾಂಪಿಟೇಷನ್ ನಾವು ಒಂದು ಏನು ಅಂತಂದ್ರೆ ಒಂದು ನಮ್ಮಲ್ಲಿ ಒಂದು ಎಫಿಷಿಯೆಂಟ್ ಸ್ಕಿಲ್ ಇರೋದ್ರ ಮೂಲಕ ನಾವು ಸರಿಯಾದಂಥ ಒಂದು ಕೌಶಲ್ಯವನ್ನು ಆ ವಿಷಯದಲ್ಲಿ ಅಥವಾ ಒಂದು ಇದರಲ್ಲಿ ಇರೋ ಸರಿಯಾದ ಕೌಶಲ್ಯವನ್ನು ಪಡೆಯೋದ್ರ ಮೂಲಕ ಸೊ ತಕ್ಕ ಮಟ್ಟಿಗೆ ನಾವು ಕಾಂಪಿಟೇಷನ್ ಅವಾಯ್ಡ್ ಮಾಡಿ ನಾವು ಅದರಲ್ಲಿ ನಾವು ಮುನ್ನುಗ್ಬೋದು ಅಥವಾ ಮುಂದೆ ಬರ್ಬೋದು ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ. ಈಗ ಸ್ವ ಉದ್ಯೋಗ ಮಾಡುವುದಕ್ಕೆ ಒಂದು ಪ್ರಾರಂಭ ಮಾಡಿದ್ರು ಅಂತ ಇಟ್ಕೊಳ್ಳಿ, ಅಥವಾ ಒಂದ್ 2-3 ವರ್ಷ ಇದನ್ನ ಉದ್ಯೋಗವನ್ನ ಮಾಡಿಕೊಂಡ್ರು, ಆ ನಂತರ ಅದನ್ನ ಅಪ್ಗ್ರೇಡ್ ಮಾಡುವಂತಹದ್ದು ಅಥವಾ ಒಂದು ಕಾಲಕ್ಕೆ ಸರಿಯಾಗಿ ಒಂದು ಬದಲಾವಣೆಯನ್ನು ಅಳವಡಿಸಿಕೊಳ್ಳುವಂತಹದ್ದು ಎಷ್ಟರ ಮಟ್ಟಿಗೆ ಅಗತ್ಯ, ಹಾಗೂ ಉದ್ಯೋಗವನ್ನ ಮಾಡ್ತಾ ಇರುವ ಒಂದು ಜವಾಬ್ದಾರಿ ಏನು? ನಿಜವಾಗ್ಲೂ ಸರ್, ನೀವು ಹೇಳಿದಾಗೆ ಇವತ್ತಿನ ಯುಗ ಹೇಗಿದೆ ಅಂತಂದ್ರೆ ನಾವು ಮಲ್ಟಿ ಸ್ಕಿಲ್ ಯುಗ ಅಂತ ಹೇಳಬಹುದು ಸರ್. ನಮಗೆ ಬರೀ ಒಂದೇ ನಾನು ಉದ್ಯೋಗ ಕಲಿತು ಅದೇ ಉದ್ಯೋಗದ ಮೇಲೆ ಮುಂದುವರಿತೆ ಅಂತಕ್ಕಂಥದ್ದು ಬಹಳ ಕಷ್ಟ ಇದೆ. ನಾನು ಬರೀ ವೈರಿಂಗ್ ಅಷ್ಟೇ ಕಲಿತೆ ಅಂತಂದ್ರೆ ಕಷ್ಟ, ಅದ್ರ ಜೊತೆಗೆ ವೈರಿಂಗ್ ಜೊತೆಗೆ ಅವನು ಮೋಟರ್ ವೈಂಡಿಂಗ್ ಕೂಡ ಕಲಿಬೇಕಾಗುತ್ತೆ, ಸಮ್ ಟಿವಿ ರಿಪೇರಿ ಕಲಿಬೇಕಾಗುತ್ತೆ. ಅಂದ್ರೆ 2-3 ತರ ಮಲ್ಟಿಪಲ್ ಸ್ಕಿಲ್ ಇದ್ದಾಗ ಏನಾಗ್ತದೆ, ಅವನಿಗೆ ತನ್ನ ಜೀವನವನ್ನ ಒಂದು ಬಿಸ್ನೆಸ್ ಇಲ್ಲದಾಗ ಇನ್ನೊಂದು ಬಿಸ್ನೆಸ್ ಅನ್ನ ಮಾಡ್ಕೊಂಡ್ಬಿಟ್ಟು ಜೀವನ ನಡೆಸಲಿಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಆಮೇಲೆ ಇನ್ನು ಕೆಲವೊಂದ್ಸಲ ನೀವು ಹೇಳಿದಾಗ ಸ್ಕಿಲ್ ಅಪ್ಗ್ರೇಡೇಷನ್ ಪ್ರೋಗ್ರಾಮ್ಸ್ ಗಳು ಕೂಡ ನಾವು ನಮ್ಮ ಸಂಸ್ಥೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಸಪೋಸ್ ನಮ್ಮಲ್ಲಿ ಈಗ ಯಾರೊಬ್ರು ಒಂದು ಮೊಬೈಲ್ ರಿಪೇರಿ ಕಲ್ತು ಹೋಗಿರ್ತಾರೆ, ಕಲ್ತು ಹೋದ್ಮೇಲೆ ಅಂಗಡಿಯನ್ನು ಮಾಡ್ತಾ ಇದ್ದಾರೆ, ಒಂದು 6 months ಅಥವಾ 1 year ಆಗಿರ್ತದೆ. ಸೊ ಅದಾದ ನಂತರ ಏನ್ ಮಾಡ್ತೀವಿ, ಪ್ರತಿ ವರ್ಷವೂ ಕೂಡ ಒಂದೊಂದು ಸ್ಕಿಲ್ ಅಪ್ಗ್ರೇಡೇಷನ್ ಬ್ಯಾಚ್ ಗಳನ್ನು ಕೂಡ ನಾವು ನಮ್ಮ ಸಂಸ್ಥೆಯಲ್ಲಿ ಮಾಡ್ತಾ ಇದ್ದೀವಿ ಸರ್. ಹೋದ ವರ್ಷ ನಾವು ಟೇಲರಿಂಗ್ ಅಲ್ಲಿ ಮಾಡಿದ್ವಿ, ಟೇಲರಿಂಗ್ ಅಲ್ಲಿ ಸ್ವಲ್ಪ ಎಂಬ್ರಾಯ್ಡ್ರಿ ವರ್ಕ್ಸ್ ಆಗಿರ್ಬೋದು ಅಥವಾ ಇನ್ನು ಹೊಸ ಹೊಸ ಡಿಸೈನ್ಗಳು ಆಗಿರ್ಬೋದು ಅದನ್ನು ಕಲಿತು ಮಾಡಿದ್ವಿ. ಆಮೇಲೆ ಈ ವರ್ಷದಲ್ಲಿ ನಾವು ಸುಮಾರು ಒಂದು ಮೊಬೈಲ್ ರಿಪೇರಿ ಬಗ್ಗೆ ಒಂದು ಇನ್ನು ಇನ್ ಡೆಪ್ತ್ ಆಗಿ ನಮ್ಮ ಚಿಪ್ ಲೆವೆಲ್ಗೆ ಆ ಥರದ ತರಬೇತಿ ಕಾರ್ಯಕ್ರಮಗಳು ಕೂಡ ನಮ್ಮ ಸಂಸ್ಥೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಸೊ ಅದನ್ನು ಕೂಡ ನಾವು ನಮ್ಮ ಎಲ್ಲ ಹಳೆಯ ಶಿಬಿರಾರ್ಥಿಗಳಿಗೆ ಹೇಳಿ ಅವರಿಗೆ ತಿಳಿಸಿ ಸೊ ಅವ್ರನ್ನ ಕರೆಸ್ಬಿಟ್ಟು ನಾವು ಅವರಿಗೆ ಸ್ಕಿಲ್ ಅಪ್ಗ್ರೇಡೇಷನ್ ಪ್ರೋಗ್ರಾಮ್ಸ್ ಕೂಡ ನಾವು ಪ್ರತಿ ವರ್ಷ ಒಂದು ಅಥವಾ 2 ಕಾರ್ಯಕ್ರಮಗಳು ಕೂಡ ನಾವು ಮಾಡ್ತಾ ಇದ್ದೇವೆ. ಈಗ ಕೃಷಿಗೆ ಪೂರಕವಾದಂತಹ ಹಲವಾರು ಉದ್ಯಮಗಳಿವೆ, ಇವುಗಳಲ್ಲಿಯೂ ಕೂಡ ನೀವು ಸಾಕಷ್ಟು ತರಬೇತಿಯನ್ನ ಕೊಡ್ತಾ ಇದ್ರಿ. ಈಗ ಸಾಂಪ್ರದಾಯಿಕವಾಗಿ ಮನೆಯಲ್ಲಿ ಏನು ಹೈನುಗಾರಿಕೆನೋ ಅಥವಾ ಕುರಿ ಸಾಕಾಣಿನೋ ಮಾಡಿಕೊಂಡು ಬಂದಿದ್ದಾರೆ, ಅಲ್ಲಿ ಏನೇನು ನ್ಯೂನತೆಗಳನ್ನ ನೀವು ಗಮನಿಸ್ತೀರಿ ಮತ್ತು ಈ ತರಬೇತಿಯ ಅವಧಿಯಲ್ಲಿ ಅವುಗಳನ್ನು ಹೈಲೈಟ್ ಮಾಡ್ತೀರಾ ಹೇಗೆ? ಸರ್, ಇದು ಹೈನುಗಾರಿಕೆ ಆಗಿರ್ಬೋದು ಕೋಳಿ ಅಥವಾ ಕುರಿ ಸಾಕಾಣಿಕೆ ಆಗಿರ್ಬೋದು, ಸೊ ಇವರೆಲ್ಲ ಹೇಗೆ ಮಾಡ್ತಾರೆ, ಒಂದು ಹಳೆ ಕಾಲದಂತಹ ಪದ್ಧತಿಗಳನ್ನು ಸಂಪ್ರದಾಯ ಪದ್ಧತಿಗಳನ್ನು ಅನುಸರಿಸಿಕೊಂಡು ಬರ್ತಾ ಇದ್ದಾರೆ. ಸೊ ಹಾಗೆ ಮಾಡೋದ್ರ ಏನಾಗ್ತದೆ, ಹೆಚ್ಚಿನ ಒಂದು ಹಾಲು ಅವರಿಗೆ ಸಿಗೋದಿಲ್ಲ. ಸೊ ಹೀಗಾಗಿ ಅವರ ಆರ್ಥಿಕ ಮಟ್ಟವನ್ನು ಕೂಡ ಅಲ್ಲಿಗೆ ಇದಾಗಿರುತ್ತೆ. ಸೊ ನಮ್ಮಲ್ಲಿ ಅವರು ತರಬೇತಿಗೆ ಬಂದಾಗ ಅವರಿಗೆ ನಾವೇನ್ ಮಾಡ್ತೀವಿ, ನುರಿತ ಒಂದು ವೈದ್ಯರು ಇರ್ಬೋದು ಅಥವಾ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಧಾರವಾಡದಿಂದ ರಿಟೈರ್ಡ್ ಪ್ರೊಫೆಸರ್ಸ್ಗಳು ಇರ್ತಾರೆ, ಸೊ ಅವ್ರನ್ನೆಲ್ಲ ಕರೆಸ್ಬಿಟ್ಟು ಅವರಿಗೆ ಮಾಹಿತಿಯನ್ನು ಕೊಡಿಸ್ತೇವೆ. ಸೊ ಆ ಒಂದು ತರಬೇತಿಯಲ್ಲಿ ಅವರಿಗೆ ಗೊತ್ತಾಗ್ತದೆ, ಸೊ ಯಾವ ಥರ ನಾವು ಅದನ್ನು ಪೋಷಣೆ ಮಾಡಬೇಕು, ಯಾವ ಥರದ ಆಹಾರ ಪದ್ಧತಿಯನ್ನು ಕೊಡಬೇಕು, ರೋಗಗಳು ಬಂದಾಗ ನಾವು ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು ಅಥವಾ ಬರದಂತೆ ನಾವು ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು. ಸೊ ಹೀಗೆ ವೈಜ್ಞಾನಿಕವಾಗಿ ನಾವು ಅವರಿಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಟ್ಟಾಗ ಖಂಡಿತವಾಗಿಯೂ ಕೂಡ ಅವರು ಒಂದು ಇದರಲ್ಲಿ ಹೈನುಗಾರಿಕೆ ಆಗಿರ್ಬೋದು ಅಥವಾ ಕುರಿ ಸಾಕಾಣಿಕೆಯಲ್ಲಿ ಆಗಿರ್ಬೋದು ಹೆಚ್ಚಿನ ಒಂದು ಲಾಭವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು. ಈಗ ಹಳಿಯಾಳದ ಸುತ್ತಮುತ್ತ ನೋಡಿದ್ರೆ ಹೆಚ್ಚು ಕಬ್ಬು ಬೆಳೆಯುವಂತಹ ಒಂದು ಪ್ರದೇಶ ಇದೆ, ಭತ್ತವನ್ನು ಕೂಡ ಬೆಳೀತಾ ಇದ್ದಾರೆ, ಒಂದಷ್ಟು ತರಕಾರಿ ಕೂಡ ಬೆಳೆಯುವವರು ಇರಬಹುದು. ಈಗ ವೈಯಕ್ತಿಕವಾಗಿ ಒಬ್ಬೊಬ್ಬರಿಗೆ ತರಬೇತಿ ನೀಡುವುದರ ಜೊತೆ ಜೊತೆಗೆ ಆ ಗುಂಪಲ್ಲಿ ಈಗ ಸ್ವಸಹಾಯ ಸಂಘಗಳಾಗ್ಬೋದು, ಸ್ತ್ರೀ ಶಕ್ತಿ ಸಂಘಗಳಾಗ್ಬೋದು, ಇಂತಹ ಒಂದು ಸಂಘಗಳಿಗೂ ಕೂಡ ತರಬೇತಿ ನೀಡುವಂತಹ ವ್ಯವಸ್ಥೆ ಏನಾದರೂ ಉಂಟಾ? ಅದು ಖಂಡಿತವಾಗಿಯೂ ಮಾಡ್ಬೋದು ಸರ್. ಈಗ ನಮ್ಮ ಒಂದು ಆಕ್ಚುಲಿ ನಮ್ಮ ಸಂಸ್ಥೆ ಮಟ್ಟಿಗೆ ಹೇಳೋದಾದ್ರೆ ನಮ್ಮಲ್ಲಿ ರೂರಲ್ ಡೆವಲಪ್ಮೆಂಟ್ ಅಂತೇಳಿ ಒಂದು ವಿಂಗ್ ಇದೆ ಸರ್. ಸೊ ಅದ್ರ ಮುಖಾಂತರ ನಾವು ರೈತರಲ್ಲಿ ಕೂಡ ನಾವು ಈಗ ಮಣ್ಣಿನ ಬಗ್ಗೆ ಅರಿವು ಮೂಡಿಸೋದಾಗಿರ್ಬೋದು ಅಥವಾ ಬೆಳೆಗಳಲ್ಲಿ ನೀರಿನ ಒಂದು ಮಹತ್ವ ಆಗಿರ್ಬೋದು, ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಆಗಿರ್ಬೋದು, ಹೀಗೆ ಸಾಕಷ್ಟು ರೀತಿಯ ಒಂದು ದಿವಸದ ಅಥವಾ 2 ದಿವಸದ ತರಬೇತಿ ಕಾರ್ಯಕ್ರಮಗಳನ್ನು ನಾವು ನಮ್ಮ ಸಂಸ್ಥೆಯಲ್ಲಿ ನಾವು ಕೂಡ ಮಾಡ್ತಾ ಇದ್ದೀವಿ. ಅದರ ತಂಗ ಕೃಷಿ ಇಲಾಖೆ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ ಆಗಿರ್ಬೋದು ಅಥವಾ ಪಶುಸಂಗೋಪನೆ ಇಲಾಖೆ ಆಗಿರ್ಬೋದು, ಎಲ್ಲ ಒಂದು ಇಲಾಖೆಗಳ ಒಂದು ಸಹಭಾಗಿತ್ವವನ್ನು ನಾವು ಸಪೋರ್ಟನ್ನು ತಗೊಂಡ್ಬಿಟ್ಟು ನಾವು ರೈತರಿಗೆ ಈ ಥರ ವಿವಿಧ ಒಂದು ಹೊಸ ಹೊಸ ಮಾಹಿತಿಗಳನ್ನು ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಹಾಗೆ ನಮಗೆ ಶಿರ್ಸಿ KVKಯಿಂದ ಕೂಡ ನಾವು ಸಪೋರ್ಟನ್ನು ತಗೊಂಡು ರೈತರಿಗೆ ಒಂದು ಹೊಸ ಹೊಸ ಒಂದು ವಿಷಯಗಳ ಬಗ್ಗೆ ಆವಿಷ್ಕಾರಗಳ ಬಗ್ಗೆ ಕೂಡ ಮಾಹಿತಿ ಕೊಡಲಿಕ್ಕೆ ನಮ್ಮ ಸಂಸ್ಥೆಯಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಬಹಳ ಸಂತೋಷ ಪ್ರಸನ್ನ ಕುಮಾರ್ ಅವರೇ. ಕೆನರಾ ಬ್ಯಾಂಕ್ ದೇಶಪಾಂಡೆ RCT ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ, ಹಾಗೂ ಸ್ವ ಉದ್ಯೋಗವನ್ನ ಮಾಡುವಂತಹ ಆಸಕ್ತ ಯುವಕ ಯುವತಿಯರಿಗೆ ಯಾವ ರೀತಿ ಒಂದು ತರಬೇತಿ ಹಾಗೂ ಸ್ವ ಉದ್ಯೋಗವನ್ನು ಕೈಗೊಳ್ಳುವುದಕ್ಕೆ ಯಾವ ರೀತಿ ನೆರವಾಗ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಕೆನರಾ ಬ್ಯಾಂಕ್ ದೇಶಪಾಂಡೆ RSET ಕಾರ್ಯಚಟುವಟಿಕೆಗಳು. ಈ ವಿಷಯವಾಗಿ ಹಳಿಯಾಳದ ಕೆನರಾ ಬ್ಯಾಂಕ್ ದೇಶಪಾಂಡೆ RSET ನಿರ್ದೇಶಕರಾದ ಪ್ರಸನ್ನ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ.

ದಂಗೆ ಸಂತಗೆ ಮನಾನೆ ಬಡಲು ಬೇಡ ತಯೇ ಒಳಗಲು ಬೇಡ ತಯೇ ನನ ಗೋದಲೆ ದಂಗೆ ಬಡಲು ಮೇಡಮ್ ದಯೇ ಒಳಗಲು ಮೇಡಮ್ ದಯೇ ನನ ಗೋದಲೆ ದಂಗೆ ಸಲೇನಾಳಂಗೆ ಸಂತಗೆ ಮನಾನೆ ಬಡಲು ಮೇಡಮ್ ದಯೇ ಒಳಗಲು ಮೇಡಮ್ ದಯೇ ನನ ಗೋದಲೆ ದಂಗೆ ಮಲಗೆ ನೆಟೆ ಬಡಲು ಬೇಡ ದಯೇ ಒಳಗಲು ಬೇಡ ದಯೇ ನನ ಗೋದಲೆ ದಂಗೆ ಸಲೇ ನಂದ ಮಂಗಳಂಗೆ ಲಗೆ ಮಲಗೆ ಜನ ನೆಟೆ ಬಡಲು ಬೇಡ ದಯೇ ಒಳಗಲು ಬೇಡ ದಯೇ ನನ ಗೋದಲೆ